ಒಂದು ಟೈಮ್ ಟೇಬಲ್ ಹಾಕೊಂಡ್ವಿ ಅದಕ್ಕೆ, ಅದ್ರ ಟೈಮ್ ಇದ್ರ ಟೈಮ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿರ್ಗಾ ಮತ್ತೆ ನಾನು 100 ಲೀಟರ್ ಹಾಲು ತರಲೇಬೇಕು ಅಂತೇಳಿ ಈಗ ಮತ್ತೆ ಒಂದು 10 ಹಸು ಕಟ್ಟಂಗೆ ಆಗಿದ್ದೀನಿ. ಪ್ಲಸ್ 150 ಮೊಟ್ಟೆ ಮೇಯಿಸೋದು ರೇಷ್ಮೆದು, ಜೊತೆಗೆ ಒಂದು ಸ್ವಲ್ಪ ಕುರಿಗಳು ಸಾಕಿದ್ದೀವಿ. ಆ ಕುರಿಗಳು ಈ ಬಕ್ರಿ ಆಗೋ ಟೈಮಲ್ಲಿ ಸ್ವಲ್ಪ ಮಾರ್ಕೊಳ್ತೀವಿ. ಈಗ ರೀಸೆಂಟಾಗಿ ಲಾಸ್ಟ್ ಟೈಮ್ ಮಾರಿದ್ದೀನಿ. ಮತ್ತೆ ಗಂಡು ಮರಿಗಳು ಸೇರಿಸ್ತೀವಿ, ಮಾರ್ತಾ ಇರ್ತೀವಿ ಅದನ್ನು. ಕೋಳಿಗಳು ಮಾತ್ರ ಒಂದು 10 ಕೋಳಿಯಿಂದ ಬಂದು ಇವತ್ತು 150 125 ಕೋಳಿ ಇದೆ. ಕೋಳಿ ಮೊಟ್ಟೆಗಳು ಕೊಟ್ಕೊಳ್ತೀವಿ ಡೈಲಿ. ಹಿಂಗೆ ಮಾಡಿದ್ರು ಒಂದು 300-400 ರೂಪಾಯಿ ಮೊಟ್ಟೆ ಮಾರೇ ಮಾರ್ತೀವಿ ಅದನ್ನು. ನಾಟಿ ಕೋಳಿ ಕೋಳಿ ಕೇಳಿದ್ರು ಅದನ್ನು ಕೊಡ್ತೀವಿ ಕೆಜಿ ಲೆಕ್ಕ ಲೈವ್, ಹಂಗೆ ಜೀವ ಸಮೇತ ತೂಕ ಕೊಡ್ತೀವಿ. ಇದೆಲ್ಲ ಆದಾಯದ ಮೂಲಗಳಾಗಿ ನೀವು ಮಾತಾಡ್ತಾ ಹೇಳಿದ್ರಿ. 2 ಹಸುವಿಂದ ಶುರುವಾಯ್ತು. ಹೌದು ಸರ್, ಇಂದ ನಾನು ಇದು ಊರಿಗೆ ಬಂದ್ರೆ ಫಸ್ಟ್ 2 ಹಸುನೇ ಕಟ್ಟಿದ್ದು. ಆ 2 ಹಸುವಿಂದ ಏನ್ ಮಾಡಿದೆ, ಹಂಗೆ ಒಂದ್ ಸ್ವಲ್ಪ ಲೋನ್ ಗಿನ್ ತಗೊಂಡು ಕೈ ಸಾಲಗಳ ಹೇಳ್ಬೇಕಂದ್ರೆ ಅವತ್ತಿನ ದಿನ ಅಂದ್ರೆ ಕೊಡ್ತಾ ಇದ್ರು ಪಾಪ ಎಲ್ಲ ಜನಗಳು ಹೆಲ್ಪ್ ಮಾಡೋರೆ, ನಮ್ಮ ಮನೇಲೂ ಹೆಲ್ಪ್ ಮಾಡೋರೆ, ಅಣ್ಣನೂ ಹೆಲ್ಪ್ ಮಾಡೋರೆ, ಎಲ್ಲ ಮಾಡ್ತಾ ಇದ್ರು. ಹಂಗೆ ಮಾಡಿ ಮಾಡಿ 2-15 ಹಸು ಮಾಡಿದ್ದೆ ದೊಡ್ಡ ಹಸುಗಳೇನೆ. ಇವಾಗಲೂ ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ಒಂದು 20 ಲೀಟರ್ ಮೇಲ್ಕರಿ ಹಸುಗಳೇ ಇರೋದು. ಅಂದ್ರೆ ನೀವು ಒಂದು ಮಾತು ಹೇಳಿದ್ರೆ ಯಾವ ಹಸು 2 ಹಸು ಬಿಟ್ರೆ 3ನೇ ಹಸು ನಾನು ತರಲೇ ಇಲ್ಲ. ಇಲ್ಲ ಸರ್, ಅಲ್ಲ ಹೌದು, 2010 ತನಕ ನಾನು ಹಸುಗಳೆಲ್ಲ ಚೇಂಜ್ ಮಾಡ್ಬಿಡ್ತಾ ಇದ್ದೆ ಸಿಕ್ಕಾಬಿಟ್ಟೆ. ಹತ್ತಾದ್ಮೇಲೆ ನನ್ಗೆ ಯಾವ್ದು ಚೆನ್ನಾಗಿ ಕಾಣಿಸ್ತದೆ, ಯಾಕೆ ನಂಗೆ ತಿರುಗಕ್ಕಾಗ್ತಾ ಇರಲಿಲ್ಲ ರೇಷ್ಮೆ. ಇದರಿಂದ ಸುಮಾರು ಟೈಮ್ ಎಲ್ಲ ಅದರಲ್ಲೇ ಸ್ಪೆಂಡ್ ಆಗೋಯ್ತಾ ಇತ್ತು. ಈಗ ಬೆಳಿಗ್ಗೆ ಎದ್ದೋಳ್ಬೇಕು, ಹಸುನು ನೋಡ್ಬೇಕು, ಪ್ಲಸ್ ಸೊಪ್ಪು ಕಟ್ ಮಾಡೋದು, ರೇಷ್ಮೆ ಕೆಲಸಗಳು, ಅದೊಂದು 12 ಗಂಟೆ ತನಕ ಆಗೋಗ್ತಿತ್ತು. ಅದಕ್ಕೆ ನಂಗೆ ಸೆಲೆಕ್ಷನ್ ಮಾಡಿದ್ರೆ ಒಂದೇ ಒಂದು ಹಸು ಮಾಡಿದ್ದೀನಿ. ಅದ್ರ ಕರುಗಳಲ್ಲಿ ಇವತ್ತು ನಾನು 10 ಹಸು ಮಾಡಿದ್ದೀನಿ. ಆ ಒಂದೇ ಒಂದು ಹಸು, ಯಾಕೆಂದ್ರೆ ಅದು ಸ್ವಲ್ಪ ರೋಗಗಳು ಬರಲ್ಲ ಅದರಲ್ಲಿ, ಈ ಜ್ವರ ಆಗಿರ್ಬೋದು, ಕೆಚ್ಚಲು ಬಾವು ಆಗಿರ್ಬೋದು ಸ್ವಲ್ಪ ಕಡಿಮೆ ಅದರಲ್ಲಿ. ಅದಕ್ಕೋಸ್ಕರ ಅದೊಂದು ತಳಿ ಮಾಡಿಕೊಂಡಿದ್ದೀನಿ. ಆದ್ರೂ ಹೇಳ್ಬೇಕಂದ್ರೆ ಅದೇನಂತ ದೊಡ್ಡ ದುಡ್ಡು ಕೊಟ್ಟು ತಂದಿರಲಿಲ್ಲ, ಬಹಳ ಕಡಿಮೆ ದುಡ್ಡು. ಇವತ್ತು ಅದ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಜಾಸ್ತಿ ದುಡ್ಡು ಬಹಳ ಅಂತ ಹಸುಗಳಾಗೈತೆ. ರೇಷ್ಮೆ ನಿಮ್ಗೆ ಒಂದು ಆಕರ್ಷಣೆಯಾಗಿ ಆಗ ಕಂಡು ಬಂತು ಹೇಳಿ, ಇದಕ್ಕೇನಾದ್ರೂ ತರಬೇತಿ ಪಡೆದ್ರ? ರೇಷ್ಮೆ ಕೃಷಿಯನ್ನು ಪ್ರಾರಂಭ ಮಾಡಬೇಕು ಅಂದಾಗ ಏನೆಲ್ಲ ಸವಾಲುಗಳಿತ್ತು, ಹೇಗೆ ಮಾಡಿದ್ರಿ ಪ್ರಾರಂಭದಲ್ಲಿ? ಅದಕ್ಕೆ ಬೇಕಾದಂತಹ ಒಂದು ಸಾಕಣೆ ಮನೆ ಆಗ್ಬೋದು ಅಥವಾ ಹಿಪ್ಪು ನೇರಳೆ ಒಂದು ಪೂರೈಕೆ ಆಗ್ಬೋದು, ಇದೆಲ್ಲ ಹೇಗೆ ನಿಮ್ಮ ಯೋಜನೆಗಳಲ್ಲಿ ಬಂತು? ಸರ್, ಅದು 2011 ಅರ್ಧ ಎಕರೆ ಜಮೀನು ತಗೊಂಡೆ ನಾನು. ಆ ಅರ್ಧ ಎಕರೆ ಜಮೀನು ನನ್ನ ಫ್ರೆಂಡ್ ಒಬ್ರು ರೇಷ್ಮೆ ಬೆಳೆಗಾರರೇ, ಅವರು ರೇಷ್ಮೆ ಕಡ್ಡಿನೇ ಹಾಕು ಬೇರೆ ಹಾಕ್ಬೇಡ ಅಂತ ಹೇಳಿದ್ರು. ಸರಿ ನೋಡೋದು, ಯಾಕೆಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರಲ್ಲ ಅಂತ ರೇಷ್ಮೆ ಕಡ್ಡಿ ಹಾಕಿದೆ ಅಷ್ಟೇ. ಆ ಮೊದಲನೇ ಬೆಳೆನ 12,000 ಮಾಡಿದೆ. ಅವಾಗ ಈ ಆಲ್ ರೇಟು ಕಡಿಮೆ ಐತಿ, ಈಗ 12,000 ನನಗೆ ಏನೋ 97,000 ಇದ್ದಂಗೆ ಕಾಣಿಸ್ಬಿಡ್ತು ನನಗೆ. ತಿರ್ಗಾ ಅದಾದ್ಮೇಲೆ ನೆಕ್ಸ್ಟ್ ಬೆಳೆನೇ 27-28,000 ಶುರು ಮಾಡಿದೆ. ಅವಾಗ ಹಂಗೆ ಮಾರ್ಕೆಟ್ ಹೋಯ್ತಾ ಇರ್ತವೆ ಮಾರ್ಕೆಟಲ್ಲಿ, ಯಾಕೆಂದ್ರೆ ಅವ್ರು ಬೇರೆಯವ್ರು ದುಡ್ಡು ಎಣಿಸೋದು ನೋಡ್ತಾ ಇದ್ರೆ ನಾವು ಆ ಥರ ಎಣಿಸ್ಬೇಕಲ್ಲ ಅಂತಲೇ 1,00,000 ತನಕ ಗೂಡು ಮಾರಿದ್ದೀನಿ. 98,000, 95,000, ಅದಾದ್ಮೇಲೆ 40,000, 50,000 ರೂಪಾಯಿಗೆ ಗೂಡು ಕೊಟ್ಟಿರೋದು. ಈಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ ರೇಷ್ಮೆಯಲ್ಲಿ ನೀವು? ವರ್ಷಕ್ಕೆ ಒಂದು 10-11 ಬೆಳೆ ತೆಗಿದೀವಿ ಸರ್. ಎಲ್ಲಿಂದ ತರ್ತೀರಿ? ಮತ್ತೆ ನಾವಂತೂ ಚಾಕಿ ಮಾಡಲ್ಲ, ಚಾಕಿ ಸೆಂಟ್ರಲ್ಲೇ ತರೋದು ಮರಿಗಳು. ಅಲ್ಲಿಂದ ತಂದ್ರೆ ನಮ್ಗೇನು ಒಂದು 20 ದಿನ ಕೆಲಸ ಇರುತ್ತೆ ಅಷ್ಟೇ ಮಾಡ್ಕೊಳ್ತೀನಿ. ಈ ರೇಷ್ಮೆ ಕೃಷಿ ಕ್ಷೇತ್ರದಲ್ಲೂ ಸಾಕಷ್ಟು ಬದಲಾವಣೆಗಳಾಗಿದೆ. ಹೊಸ ಹೊಸ ಹಿಪ್ಪು ನೇರಳೆ ತಳಿಗಳು ಬಂದಿವೆ, ಮತ್ತೆ ಈ ಗೂಡುಗಳು ಸಹ ಬೇರೆ ಬೇರೆ ತಳಿಗಳು ಬಂದಿವೆ. ಆಗ ಶುರು ಮಾಡಿದ್ದಕ್ಕೂ ಈಗಿರೋದಕ್ಕೂ ಏನ್ ಬದಲಾವಣೆಗಳು ಅಲ್ಲಿ ಮಾಡ್ಕೊಂಡಿದ್ದೀನಿ? ಸರ್, ನನ್ನ ಫಸ್ಟ್ ಬ್ಯಾಚ್ ಬಂದು ಸಿಬಿ ಗೋಲ್ಡ್ ಅಂತ ಬೆಳೆದೆ. ಫಸ್ಟ್ ಒಂದೇ ಬ್ಯಾಚ್ ಅದು ಬೆಳೆದಿದ್ದಷ್ಟೇ, ಇನ್ನೆಲ್ಲ ಬಯಲ್ಟಿನ ಬೆಳೆದಿರೋದು. ಅವಾಗ 2x4 ಅಂತ ಬರ್ತಾ ಇತ್ತು, ಅದು ಒಂದು 2-3 ವರ್ಷ ಬೆಳೆದ್ವಿ. ಈಗ ಅದು ಬಿತ್ತನೆ ಬರ್ತಾ ಇಲ್ಲ, ಈಗ ಡಬಲ್ ಹೈಬ್ರಿಡ್ ಅಂತ ಒಂದು ಬಿತ್ತನೆ ಬಿಟ್ಟವ್ರೆ. ಅಂದ್ರೆ ಆಲ್ಮೋಸ್ಟ್ ಪರವಾಗಿಲ್ಲ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಈಗ 100 ಮೊಟ್ಟೆ ತಂದ್ರೆ ಒಂದು ಕನಿಷ್ಠ ಪಕ್ಷ ಒಂದು 80-90 ಕೆಜಿ ಬಂದ್ಬಿಡ್ತದೆ ಅದು. 90% ರಿಸಲ್ಟ್ ಗ್ಯಾರಂಟಿ ಅದರಲ್ಲಿ. 100-100 ಬರ್ತದೆ, ಯಾಕೆ ಹೋಸಲ ನಂದು 150-155 ಕೆಜಿ ಗೂಡು ತೆಗ್ದಿದ್ದೀನಿ. ಅಂದ್ರೆ ಅದೊಂದು ತಳಿ ಚೆನ್ನಾಗೈತೆ. ಅಂದ್ರೆ ಬಿತ್ತನೆ ಗೂಡು ಮಾಡಬೇಕು ಅನ್ಕೊಂಡಿದ್ದೀನಿ, ಅದು ಹೋಗಿಲ್ಲ ಅಷ್ಟೇ. ಈ ಹಿಪ್ಪನೇಗಳ 2 ಎಕರೆ ಅದಕ್ಕೆ ಬಿಟ್ಕೊಂಡಿದ್ದೀರಾ ನೀವು? ಅಲ್ಲೂ ಏನಾದ್ರು ತಳಿಗಳು ಬದಲಾವಣೆ ಆಗಿದೆಯಾ? ತೋಟದಲ್ಲಿ ಏನಿಲ್ಲ ಸರ್, ಎಲ್ಲ ಬೀಬನ್ ಸೊಪ್ಪೆ ಹಾಕಿರೋದು ನಾನು, ಅದೇ ಕಡ್ಡಿ ನಾಟಿ ಮಾಡಿದ್ದು. ಸದ್ಯಕ್ಕೆ ಅದೇ ಬೆಳೀತಾ ಇದೆ. ಆಮೇಲೆ ಒಟ್ಟಲ್ಲಿ ಸಾಲುಗಳು ಮಾತ್ರ ಸ್ವಲ್ಪ ಚೇಂಜ್ ಮಾಡ್ಕೊಂಡೆ. ಮೊದಲು 4-4 ಇತ್ತು, ಇವಾಗ 4-8 ಮಾಡಿದ್ದೀನಿ. 4-8 ಸಾಮಾನ್ಯ ಅಷ್ಟೇ ಸೊಪ್ಪು ಒದಗ್ತದೆ ಸುಮ್ಮನೆ, ಯಾಕೆಂದ್ರೆ ಈಗ 4-4 ಅಡಿ ಮಾಡಕ್ಕೆ ಹೋದ್ರೆ ಉಳ್ಮೆಗೂ ಕಷ್ಟ, ಗೊಬ್ಬರ ವೇಸ್ಟು, ಗಾಳಿ ಆಡಲ್ಲ, ಆಮೇಲೆ ಹಣ್ಣೆಲೆ ಬರೋದು. ಇವಾಗ ಯಾವುದು ಹಣ್ಣೆಲೆ ಬರಲ್ಲ, ಇನ್ ಟೈಮ್ ಕಟ್ ಮಾಡಿದ್ರು ಫುಲ್ಲು ಗೆಡ್ಡೆ ಬಾಟಮ್ ತಂಗ ತಗೋಬಹುದು. ಗುಣಮಟ್ಟದ ಸೊಪ್ಪು ಸಿಗುತ್ತೆ. ಈಗ ಆಮೇಲೆ ಈಗೆಲ್ಲ ರೆಂಬೆ ಪದ್ಧತಿ ಬಂತು ಅಲ್ವಾ, ಮೊದಲು ಹಾಗೆ ಅಷ್ಟೊಂದು ಶ್ರಮದಾಯಕವಾದ ಕೆಲಸ ಇಲ್ಲ ಹೇಳಿ. ಈಗ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ, ಜಗದೀಶ್ ಅವರೇ, ನಿಮ್ಮ ದಿನಚರಿಯಲ್ಲಿ ಏನೆಲ್ಲ ಕೆಲಸಗಳಿರುತ್ತೆ ರೇಷ್ಮೆ ಸಾಕಾಣಿಕೆಯ ಕುರಿತಾಗಿ? ಸರ್, ಈಗ ರೆಂಬೆ ಪದ್ಧತಿ ಅಂದ್ರೆ ನಾವು ಶುರು ಮಾಡಿದ ರೆಂಬೆಯಿಂದನೇ. ನಾವು ನಿಜವಾಗ್ಲೂ ಕಿತ್ತಾಕ್ತೀವಿ ಅಂದ್ರೆ ನಮ್ಗೆ ಏನು ಅಷ್ಟು ಐಡಿಯಾನು ಇರಲಿಲ್ಲ, ನಮ್ಗೆ ABCDನೇ ಗೊತ್ತಿಲ್ಲ ಇದ್ರ ಬಗ್ಗೆ. ಅದು ನಮ್ಮ ಕೈಲೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಅನ್ಕೊಳ್ತೀನಿ ನಾನು ಒಟ್ಟಲ್ಲಿ ಕಷ್ಟ ಇದೆ. ಈಗ ರೆಂಬೆ ಪದ್ಧತಿ ಇರೋದು ಭಾಳ ಈಸಿ, ಯಾರು ಬೇಕಾದರೂ ಮಾಡಬಹುದು. ಯಾರು ಬೇಕಾದ್ರೂ ಒಂದು ಸ್ವಲ್ಪ ದಿನ ಯಾರು ಬೆಳೆದಿರೋರ ಹತ್ರ ಒಂದು ಸ್ವಲ್ಪ

ಈ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ ಜಗದೀಶ್? ಇವತ್ತಿನ 11 ಬೆಳೆ ತಗೊಳ್ತೀನಿ ಸರ್. 11 ಬೆಳೆ ಕರಾರು ಹಾಕಿ 20 ದಿನಕ್ಕೆ ತೆಗಿತೀರಿ? ಆಮೇಲೆ ಸ್ಯಾನಿಟೈಸ್ ಮಾಡ್ತೀರಿ, ಇನ್ನೊಂದು ಬೆಳೆ ಅಷ್ಟೊತ್ತಿಗೆ ರೆಡಿ ಆಗಿರುತ್ತೆ. ಈಗ ಬೇರೆ ಕಡೆ ಚಾಕಿ ಆಗೋದ್ರಿಂದ ನಮಗೇನು ತೊಂದರೆ ಇರಲ್ಲ, ಮನೇಲಿ ಚಾಕಿ ಮಾಡ್ತೀವಂದ್ರೆ ಆಗಲ್ಲ. ಹೌದು, ಆ ಚಾಕಿ ಕೇಂದ್ರಕ್ಕೆ ಮುಂಚೆನೇ ನೀವು ಹೇಳಿರ್ತೀರಾ? ನಾವು ಹೇಳಿರ್ತೀವಿ ಸರ್. ಈಗ 4ನೇ ಜನ ಕೂತ್ಕೊಂಡಾಗ ಇಂಡೆಕ್ಟ್ ಮಾಡಿರ್ತೀವಿ ಅವ್ರಿಗೆ, ಯಾಕಂದ್ರೆ ಅವ್ರಿಗೂ 13 ದಿನ ಮುಂಚೆನೇ ಇಂಡೆಕ್ಟ್ ಮಾಡಬೇಕು. ಒಂದು 15 ದಿನ ಮುಂಚೆನೇ ನಮಗೆ ಗುಣಮಟ್ಟದ ಚಾಕಿ ಸಿಗ್ತಾ ಇದೆ. ಸಿಗ್ತಾ ಇದೆ ಸರ್. ಈಗ ನೀವು ಒಂದು ಚಾಕಿ ಕೇಂದ್ರ ಮಾಡಬೇಕು ಅಂತ ಆಸೆ ಇದೆ? ಚಾಕಿ ಮಾಡಿ ಅಂತ ಹೇಳ್ತಾರೆ, ನನಗೇನು ಅಷ್ಟೊಂದು ಇದ್ಕೊಡಕ್ ಆಯ್ತಾರ, ಒಂದು ಬಿತ್ತನೆ ಗೂಡು ಮೇಯಿಸೋದಂತ ಆಸೆ ಇದೆ. ಆಗಲಿ, ಈಗ ನಿಮ್ಮ ಈ ಪಶುಸಂಗೋಪನೆ ಅದಕ್ಕೆ ಪುನಃ ಬರೋಣ. 2 ಹಸುವಿನಿಂದ ಶುರುವಾಯಿತು, ಯಾವ ರೀತಿ ತಾಂತ್ರಿಕತೆಗಳನ್ನು ನಿಮ್ಮ ಹಸುಗಳ ಕೊಟ್ಟಿಗೆಯಲ್ಲಿ ನಾವು ಗಮನಿಸಬಹುದು? ಸರ್, ಈಗ ನಮ್ಮ ಕೊಟ್ಟಿಗೆನಲ್ಲಿ ಆ ಮಿಲ್ಕಿಂಗ್ ಮಿಷಿನ್ ಇದೆ, ಯಾಕೆಂದ್ರೆ ಎಲ್ಲ 20 ಲೀಟರ್ ಕರೆ ಒಂದು 5-6 ಹಸು ಕರಿಬೇಕಂದ್ರೆ ನಮಗೂ ಹಿಂಸೆ ಇದೆ ಅಂದ್ರೆ ಮಿಲ್ಕಿಂಗ್ ಮಿಷಿನ್ ಮಾಡಿಕೊಂಡಿದ್ದೀವಿ. ಮಿಲ್ಕಿಂಗ್ ಮಿಷಿನ್ ಇನ್ನೊಂದು ಉದ್ದೇಶ ಏನು ಮಾಡಿಕೊಂಡಿದೆ ಅಂತ ಹೇಳಿದ್ರೆ, ನಾನು ರಾಮನಗರ ಹೋದ್ರೆ ಒಂದು ದಿನ ಹಿಂದೆನೆ ಹೊಂಟೋಗ್ತೀನಿ ಮಾರ್ಕೆಟ್ಗೆ, ಇಲ್ಲಿ ಮನೇಲಿ ಹಾಲು ಕರೆಯಕ್ಕೆ ಹಿಂಸೆ ಆಯ್ತದೆ, ಈ ಮಿಷಿನ್ ಆದ್ರೆ ನಮ್ಮ ಹುಡುಗರಾರ ಕರ್ಕೊಳ್ತಾರೆ. ಅದೇ ಮಿಷಿನ್ ಅಂದ್ರೆ ಈಗ ನಾವು ಕರೆದ್ರು ಅದೇ ಥರ ಇನ್ನೊಬ್ರು ಕರೆದ್ರು ಒಂದೇ, ಕೈಯಲ್ಲಿ ಕರೆಯೋದಾದ್ರೆ ಡಿಫ್ರೆನ್ಸ್ ಬಂದ್ಬಿಡ್ತದೆ. ಅದರಿಂದ ಒಂದು ಹಾಲು ಕರೆಯ ಮಿಷಿನ್ ತಗೊಂಡಿದ್ದೀನಿ, ಒಂದು ಚಾಪ್ ಕಟ್ರ್ ಇದೆ. ಈ ಗಂಜ ಎಲ್ಲ ಒಂದು ಕಡೆ ಒಂದು ಟ್ಯಾಂಕ್ಗೆ ಲೋಡ್ ಆಗುತ್ತೆ, ಅಲ್ಲಿಂದ ಎತ್ತಕ್ಕೆ ಅಂತ ಒಂದು ಮೋಟ್ರ್ ತಗೊಂಡಿದ್ದೀನಿ, ಸರಿ ಬೂಸ್ಟರ್ ಮೋಟ್ರದು. ಅದ್ರಲ್ಲಿ ನಮ್ಮ ತೆಂಗಿನ ತೋಟಕ್ಕೆ ಹುಲ್ಗೆಲ್ಲ ನಮ್ಗೆ ಗೊಬ್ಬರ ಕೊಡೋಕೆ ಹೋಗಲ್ಲ ಜಾಸ್ತಿ, ಈ ಗಂಜದ ನೀರೇ ಬಿಡೋದು, ಬಿಟ್ಕೊಂಡೆ ಹುಲ್ ಬರ್ತಾ ಇದೆ. ನಿಮ್ಮ ರಾಸುಗಳಿಗೆ ಬೇಕಾದಷ್ಟು ಹುಲ್ಲು ನಿಮ್ಮ ಭೂಮಿಯಲ್ಲ, ನಾವೇ ಬೆಳ್ಕೊಳ್ತೀವಿ ಸರ್. ಏನೆಲ್ಲ ಪಶು ಆಹಾರಗಳು ಕೊಡ್ತೀವಿ ಅಲ್ಲದೆ ಸರ್? ಫೀಡ್, ಭೂಸ, ಹಳ್ಳಿನ ಜೋಳ ಮುಚ್ಕೊಡ್ತೀನಿ ಸರ್ ಅಷ್ಟೇ. ಅದು ನೀವೇ ಮಾಡ್ಕೊಳ್ಳೋದು? ಇಲ್ಲ, ಅದೆಲ್ಲ ತಗೊಳ್ತೀನಿ, ಕೊಂಡ್ಕೊಂಡು ತಗೊಳ್ಬೇಕು. ಅದನ್ನ ಹಾಲೆಲ್ಲ ಡೈರಿಗೆ ಹಾಕ್ಬಿಡ್ತೀರಾ? ಎಲ್ಲ ಡೈರಿಗೇನೆ ಸರ್, ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಎಲ್ಲ ಡೈರಿಗೆ ಹಾಕೋದು. ಹೊರಗಡೆ ಅಂತೂ ಒಂದು ಸ್ವಲ್ಪ ಸೇಲ್ ಮಾಡಲ್ಲ, ಡೈರಿಗೆ ಹಾಕ್ತೀವಿ. ಪಾಪ ಡೈರಿಯಿಂದ ನಮ್ಗೆ ಭಾಳ ಹೆಲ್ಪ್ ಮಾಡ್ತಾರೆ, ಅದರಿಂದ ನಾವು ಹೊರಗಡೆ ಪ್ರೈವೇಟ್ ಅವ್ರು ಕೇಳ್ತಾರೆ, ನಾವು ಕೊಡಕ್ಕೆ ಹೋಗಲ್ಲ ಅಂದ್ರೆ. ಇದು ಹಾಲು ಕರೆಯೋದಕ್ಕಂತೂ ಮೆಷಿನ್ನ ಒಂದು ಸೌಲಭ್ಯ ಇದೆ ಸರ್. ಇನ್ನು ಬೇರೆ ಅವುಗಳನ್ನ ಶುಚಿತ್ವ ಮಾಡುವಂಥದ್ದು, ಅದಕ್ಕೂ ಒಂದು ಪವರ್ ಸ್ಪ್ರೇಯರ್ ಇದೆ ಸರ್, ಒಂದು ಒಂದು ಅದು ಅದ್ರಲ್ಲಿ ಕ್ಲೀನ್ ಮಾಡ್ಕೊತೀವಿ. ಮೋಟ್ರ್ ಆಫ್ ಎಚ್ ಪಿ ಮೋಟ್ರ್ ಇದೆ, ಒಂದು ಮಡಿಕೊಂಡಿದ್ದೀವಿ, ಡೈಲಿ ತೊಳಿತೀವಿ. ಆದರೆ ವಿಶೇಷವಾಗಿ ಏನಾದರೂ ಕೊಟ್ಟಿಗೆ ಕಟ್ಟಿದ್ರಾ, ಇಷ್ಟು ಹಸುಗಳಿದೆ ಅಂದಾಗ? ಏನಾದರೂ ಕಟ್ಟಿದ್ದೀನಿ ಸರ್, ಅಂದರೆ ಕಟ್ಟಿದ್ದೀನಿ, ಇವಾಗಲೂ 16 ಹಸು ಕಟ್ಟಷ್ಟು ಕೊಟ್ಟಿಗೆ ಇದೆ ನನ್ನ ಹತ್ರ. ಅಲ್ಲಿ ಏನೆಲ್ಲ ಅನುಕೂಲತೆಗಳು ಮಾಡ್ಕೊಂಡಿದ್ದೀರಾ ನೀವು ಆರಾಮವಾಗಿ ಹಸು? ಮಲಗೋಕ್ಕೆ ಮ್ಯಾಟ್ಗಳು ಹಾಕಿದ್ದೀವಿ, ಒಂದು ನೀರು ಸಿಸ್ಟಮ್, ನೀರದೆಲ್ಲ ಚೆನ್ನಾಗೈತೆ, ಅದಕ್ಕೆ ನೀರಿನ ತೊಂದರೆ ಇಲ್ಲ, ಟ್ಯಾಂಕ್ ಎಲ್ಲ ಐತೆ. ದಿನಕ್ಕೆ ಒಂದ್ಸಲ ಹಸು ತೊಳಿತೀವಿ, 2 ಸಲ ಕೊಟ್ಟಿಗೆ ತೊಳ್ಕೊಳ್ತೀವಿ. ಮಾಡ್ಲೇಬೇಕು. ನಮ್ದು 4 ಗಂಟೆಗೆ ಹೇಳ್ತೀವಿ ಸರ್, ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು ತೊಪ್ಪೆ ಎತ್ತಾಕಿ ಹಸು ತೊಳೆದ್ಬಿಟ್ಟು ತಿಂಡಿ ಕೊಟ್ಟು ಹಾಲುಗರೆ ತನಕ 6-6 ಕಾಲ ಆಗುತ್ತೆ ಡೈಲಿ. ಮಾಮೂಲಿ ಅದಂತೂ ಟೈಮ್ ಟೇಬಲ್ ನಮ್ದು, ಅದು 5:30 ಡೈರಿ ಓಪನ್ ಆದ್ರೆ ನಾವು 4 ಗಂಟೆಗೆ ಎದ್ದಿರ್ತೀವಿ ಮನೇಲಿ ಬೆಳಿಗ್ಗೆ ಜಾವ. 6 ಗಂಟೆ ಹೊತ್ತಿಗೆ ಹಾಲು ರೆಡಿ ರೆಡಿ ಇರುತ್ತೆ ಡೈರಿಗೆ. 2 ಹೊತ್ತು ಡೈರಿಗೆ ಹೋಗಿ ಹಾಕಬೇಕು. ಹಾಕ್ಬೇಕು. ಅದೆಲ್ಲ ನೀವೇ ಮಾಡ್ತೀರಿ? ಹಾ, ನಾವೇ ಮಾಡ್ಕೊಳ್ತೀವಿ ಸರ್. ಆರ್ಥಿಕವಾಗಿ ತೃಪ್ತಿ ಆಗೋ ಥರ ನಿಮ್ಗೆ? ಹೌದೌದು ಸರ್, ಹಣ ಬರುತ್ತೆ ಬರುತ್ತೆ. ಅದು ಇನ್ನೊಂದೇನಂತ, ಎಷ್ಟೋ ಜನ ಹೈನುಗಾರಿಕೆ ಮಾಡ್ತಾರೆ ಪಾಪ, ಅವ್ರಿಗೆ ಕೆಚ್ಚಲು ಭಾವ ಇರೋದು ಗೊತ್ತಾಗಲ್ಲ, ಅದು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು. ಈಗ ಅದಕ್ಕೇನಂದ್ರೆ ನನ್ನ ಹತ್ರ ಮೆಡಿಸನ್ಗಳು ಮನೇಲೇ ಇರ್ತದೆ. ಮೆಡಿಸನ್ ಅಂತ ಹೇಳಿದ್ರೆ ಒಂದು ಟ್ಯೂಬ್ಗಳೆಲ್ಲ ಮಡಿಕೊಂಡಿರ್ತೀವಿ, ಬಂದ ತಕ್ಷಣ ಹಾಕೊಳ್ತೀವಿ. ಯಾಕೆಂದ್ರೆ ಡಾಕ್ಟರ್ಗಳು ಹೇಳೋದು ಅದೇನೆ, ಆದರೂ ಜನಗಳು ಎಷ್ಟೋ ಜನ ಅದು ಮಡಗಲ್ಲ, ಡಾಕ್ಟರ್ ಬರೋ ತನಕ ಜಾಸ್ತಿ ಆಗೋದು, ನನ್ನ ತೊಟ್ಟೆ ಫೇಲ್ ಆಗೋದು, ಈ ಥರ ಎಲ್ಲ ಮಾಡ್ಕೊಳ್ತಾರೆ ಎಷ್ಟೋ ಜನ. ಅದೆಲ್ಲ ಏನಾದ್ರು ತರಬೇತಿ ಪಡೆದ್ರು ಅಥವಾ ಅನುಭವದಲ್ಲೇ ನೀವು ಕಲ್ತ್ಕೊಳ್ತಾ? ಸರ್, ಇದು ನಮ್ಮ ಚಿಕ್ಕದಿಂದ ಅನುಭವ ಆಯಿತು, ಇದಕ್ಕೂ ತರಬೇತಿಗೆ ಹೋಗಿದ್ದೀನಿ, KMF ಟ್ರೈನಿಂಗ್ ಸೆಂಟ್ರಿಗೆ ಹೋಗಿದ್ದೀನಿ. ಈ ಹಾಲಿನಲ್ಲೂ ಸಹ ಮೌಲ್ಯವರ್ಧನೆ ಮಾಡಿ ಕೆಲವೊಂದು ಉತ್ಪನ್ನಗಳು ಮಾಡೋದು, ಬೆಣ್ಣೆ ತುಪ್ಪ, ಇದೇನು ಪ್ರಯತ್ನ ಮಾಡಲಿಲ್ಲ? ಇಲ್ಲ ಸರ್, ಅದೇನು ಮಾಡಕ್ಕೆ ಹೋಗಲಿಲ್ಲ. ಈಗ ನಿಮ್ಮ ತೆಂಗಿನ ತೋಟದ ಮಧ್ಯೆ ಮಿಶ್ರ ಬೆಳೆಯಾಗಿ ಈ ಹುಲ್ಲನ್ನು ನೀವು ಅಲ್ಲೂ ಏನಾದ್ರು ಬೇರೆ ಬೇರೆ ತಳಿಗಳನ್ನು ಬಳಕೆ ಮಾಡಿದ್ದೀಯಾ? ಇಲ್ಲ ಸರ್, ಹುಲ್ಲಲ್ಲಿ ಅದೇ ಒಂದು ಗಿನಿ ಗ್ರಾಸ್ ಅಂತ ಒಂದಿದೆ, ಅದೊಂದು ಹಾಕಿದ್ದೀನಿ, ಕೋತ್ರಿ ಹಾಕಿದ್ದೀನಿ, ಒಂದು ಇನ್ನೊಂದು ಕೆಂಪು ಕಡ್ಡಿ ಒಂದು ಕೊಟ್ಟವ್ರೆ ಸಂಪೂರ್ಣನೂ ಏನೋ ಹೇಳ್ತಾರೆ, ಅದೊಂದು ತಳಿ ಹುಲ್ಲು, 3 ತರ ಹುಲ್ಲಿದೆ ಅಷ್ಟೆ. ವರ್ಷ ಇಡೀ ನಿಮಗೆ ಸಿಗುತ್ತೆ ಸರ್. ರಸಮೇವ ಏನಾದರೂ ಮಾಡ್ಕೋತೀರಾ? ಅದು ಮಾಡಿದ್ದೆ ಸರ್, ರಸಮೇವ ಗುಂಡಿ ಮೊದಲು ಹೇಳಿದ್ನಲ್ಲ, ಮೊದಲು ಹಸುಗಳು ಜಾಸ್ತಿ ಇದ್ದಾಗ ಒಂದು 18 ಹಸು ಇದ್ದಾಗ ಮಾಡಿದ್ದೆ. ಹಸು ಕೊಟ್ಟಮೇಲೆ ನಾನು ರಸಮೇವ ಗುಂಡಿನ ಹಾಗೆ ಬಿಟ್ಟಿದ್ದೀನಿ, ಈಗ ಅದಕ್ಕೆ ನಾನು ಅದು ಗಂಜಾಲ ತುಂಬಿಟ್ಟಿದ್ದೀನಿ. ನಮಗೆ ಒಂದು ಕುತೂಹಲ ಇದೆ, ಇಷ್ಟೊಂದು ರಾಸುಗಳಿದೆ ಅನ್ನುವಾಗ ಸಾಕಷ್ಟು ಈ ಸಾವಯವ ಗೊಬ್ಬರ ಅಲ್ಲೇ ಆಗ್ತಾ ಇದೆ. ಅದು ಗಂಜಲ ಆಗ್ಬೋದು, ಸಗಣಿ ಆಗ್ಬೋದು, ಮತ್ತೆ ಕೊಟ್ಟಿಗೆಯನ್ನು ತೊಳೆದಂತಹ ನೀರು, ಇವುಗಳು ಬರೀ ನಿಮ್ಮ ಕೃಷಿ ಭೂಮಿಗೆ ಮಾತ್ರ ನೀವು ಬಳಕೆ ಮಾಡ್ತಾ ಇದ್ದೀರೋ ಅಥವಾ ಹೇಗೆ? ಅದನ್ನ ಏನಾದ್ರು ಮಾರಾಟ ಮಾಡೋದು ಅಂತದ್ದು ಇದೆಯಾ ಸರ್? ಅದು ಒಂದು ಸ್ವಲ್ಪ ನಮ್ಮ ಅಣ್ಣವರೆಲ್ಲ ತಗೊಳ್ತಾರೆ, ಇಲ್ಲ ಅಂದ್ರೆ ಅದು ಉಳ್ಕೊಂಡ್ರೆ ಮಾರ್ತೀನಿ, ಅದನ್ನು ಟ್ರಾಕ್ಟರ್ ಲೆಕ್ಕದಲ್ಲಿ ಕೊಟ್ಬಿಡ್ತೀವಿ.

ಅಂದ್ರೆ ಎಲ್ಲ ನಾವು ನಾಲ್ಕು ಜನ ನೋಡ್ಕೊಳ್ತೀವಿ ಅದನ್ನ ಎಲ್ಲಾರ್ದು ಅಂದ್ರೆ ಒಂದೊಂದು ನೋಡ್ಕೊಳ್ತೀವಿ. ಅಬ್ಬಾಯಿ ಈಗ ರೇಷ್ಮೆಗೆ ಎಲ್ಲಾರು ಬಂದು ಸೊಪ್ಪು ಹಾಕೊಡ್ತಾರೆ, ಅವ್ರನ್ನು ಸೊಪ್ಪು ಕಟಿಂಗ್ ಮಾಡಕ್ಕೂ ಬರ್ತಾರೆ. ಗುಣಮಟ್ಟದ ಹಿಪ್ಪನೇರಳೆ ಸೊಪ್ಪು ಬೇಕು, ಜೊತೆಗೆ ಬಹಳ ಆರೋಗ್ಯಯುಕ್ತವಾದ ಪರಿಸರ ಬೇಕು. ಹೌದು ಸರ್. ಇನ್ನು ಏನೆಲ್ಲ ಮಾಡಬಹುದು ರೇಷ್ಮೆ ಕೃಷಿ ಸಂಬಂಧಪಟ್ಟ ಹಾಗೆ ಅಂತ ನಿಮ್ಗೆ ಆಸೆಗಳಿದೆ? ಅದೇ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ರೇಷ್ಮೆ. ನಿಮ್ಮ ತಾಯಿ ಯಾವ ರೀತಿ ಅಭಿಪ್ರಾಯ ಪಡ್ತಾರೆ ಈಗ? ಇಲ್ಲ, ಅವ್ರಿಗಂತೂ ಬಹಳ ಖುಷಿ ಆಗುತ್ತೆ ಬಂದ್ರೆ. ಇಲ್ಲೇ ತೋಟದಲ್ಲೇ ಇದಾರೆ ಈಗ, ಅವರನ್ನು ಬರ್ತಾರೆ. ಅವರು ಪಾಪ ಹೆಲ್ಪ್ ಮಾಡಕ್ ಬಂದು ನಾವೇ ಮಾಡ್ಸಕ್ ಹೋಗಲ್ಲ ಅವ್ರಿಗೆ, ಅವರ ಶ್ರಮ ಸಾರ್ಥಕ ಆಯ್ತು. ಹೌದು ಹೌದು ಹೌದು, ನಮ್ದೇನು ಶ್ರಮ ಅಲ್ಲ, ಅವ್ರು ನಮ್ಗೆ ಮಡಗಿದ್ಕೆ ನಾವು ಇವತ್ತು ಈ ತರ ಒಂದು ಒಳ್ಳೆ ಜೀವನ ಸಾಗಿಸ್ತಾ ಇದೀವಿ ಅಂತ ಹೇಳ್ತೀನಿ. ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ, ಕನಸುಗಳಿದೆ? ನೋಡೋದ ಸರ್, ಮುಂದೆ ಏನೇನು ಟರ್ನ್ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ನು ಕೆಲವೊಂದು ತರಬೇತಿ ಕಾರ್ಯಕ್ರಮಗಳಲ್ಲೂ ನೀವು ಭಾಗವಹಿಸಿ ಕೆಲವು ವಿಚಾರಗಳನ್ನು ತಿಳ್ಕೊಂಡ್ರಿ ಅಂತ ಹೇಳಿದ್ರಿ. ಇಲ್ಲಿ ಆ ಥರದ್ದು ತಿಳ್ಕೊಂಡಿದ್ದು ಅನುಷ್ಠಾನಗೊಳಿಸಿದ್ದು ಯಾವ್ದಾದ್ರು ಒಂದೆರಡು ಉದಾಹರಣೆ ಹೇಳ್ಬೋದಾ ಸರ್? ಈಗ ಅದೇ ಹೇಳ್ದೆ, ಟ್ರೆಂಚಿಂಗ್ ಮಂಚಿಂಗ್ದು ನಾವು ಹಿಂಗೆಲ್ಲ ಏನು ಗೊತ್ತಿರಲಿಲ್ಲ. ನಾವು ಕುದೇರ್ಗೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡಾಗಲೇ ಗೊತ್ತಾಗಿದ್ದು ಈ ಥರ ಮಾಡೋದು ಈ ಥರ ಆಗುತ್ತೆ. ಅದನ್ನು ಮಾಡಿ ನೋಡಿ, ಈಗ ಹೆಚ್ಚಿಗೆ ಒಂದು 4 ವರ್ಷ ಆಯ್ತು ನಾವು ಶುರು ಮಾಡಿ. ಅದು ಶುರು ಮಾಡಿದ್ಮೇಲೆ ಅದ್ರದ್ದು ಅಂದರೆ ನಾವು ಸೀಮೆ ಗೊಬ್ಬರ ಏನದು ನಾವು ರಾಸಾಯನಿಕ ಗೊಬ್ಬರನ ಹಾಕದೇ ಆದರೂ ಬಂದ್ಬಿಡ್ತದೆ ಸೊಪ್ಪು. ಆ ಥರ ನಾವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಆ ಗೊಬ್ಬರಕ್ಕೆ ಹೋಗೋದು, ಅದ್ರ ಬದಲು ಈ ಸಾವಯವ ಕೃಷಿಲೇ ಹೋಗ್ಬೋದು. ಹೌದು, ರೇಷ್ಮೆ ಮನೆ ತ್ಯಾಜ್ಯ ಏನಿದೆ ಅದನ್ನ ಹಿಪ್ಪನೇರಳೆ ತೋಟದಲ್ಲಿ ನಿಮಗೆ ಗೊತ್ತಾಗಿದೆ. ಇನ್ನು ಹಿಪ್ಪನೇರಳೆ ತಳಿಗಳ ಬದಲಾವಣೆ ಮಾಡೋದ್ರ ಬಗ್ಗೆ ತಳಿಲಿ ನಮ್ಗೇನು ಗೊತ್ತಾಗಲ್ಲ ಸರ್. ಅದು ಒಟ್ಟಲ್ಲಿ ನಮ್ಗೆ ಡಬಲ್ ಹೈಬ್ರಿಡ್ ಮಾಡ್ತಾ ಇದೀವಿ, ಸದ್ಯಕ್ಕೆ ಚೆನ್ನಾಗೈತೆ, ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾರುಕಟ್ಟೆದಂತೂ ನಿಮಗೆ ಸಮಸ್ಯೆನೇ ಇಲ್ಲ, ಯಾಕಂದ್ರೆ ಈ ತೆಂಗು ಗುತ್ತಿಗೆ ಕೊಟ್ಬಿಟ್ಟಿದ್ದೀರಿ, ರೇಷ್ಮೆ ರಾಮನಗರಕ್ಕೆ ತಗೊಂಡು ಹೋಗ್ತೀರಿ, ಇನ್ನು ಉಳಿದ ಉತ್ಪನ್ನಗಳು ಏನಿದೆ ಅದೇ ಅದು ಮಾರುಕಟ್ಟೆನೇ ಮಾಡ್ಕೊಳ್ತಾ ಹೋಗ್ತಾ ಇದೆ. ಒಳ್ಳೇದು ಜಗದೀಶ್, ಈಗ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ಬೋದು, ನಾವು ಒಂದಿಷ್ಟು ಈ ಥರದ್ದು ಏನಾದರೂ ಒಂದು ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. 92 42 92 91 01. ಮತ್ತೊಂದು ಸಲ ಹೇಳ್ತೀನಿ, 92 42 92 91 01. 92 42 92 91 01. ಜಗದೀಶ್, ಈಗ ಮಕ್ಕಳು ಏನು ಓದ್ತಾ ಇದ್ದಾರೆ? ಬಿ ಕಾಮ್ ಮಾಡ್ತಾರೆ ಸರ್ ಇಬ್ರು. ಈಗ ಅವರು ನಿಮ್ಮ ಹಂಗೆ ಕೃಷಿಯನ್ನ ನಂಬಿಕೊಂಡು ಸುಖವಾಗಿ ಜೀವನ ನಡೆಸಬಹುದು ಅಂತ ನಿಮ್ಗೆ ಅನ್ಸುತ್ತಾ? ನನ್ಗೇನು ಅನಿಸ್ತದೆ ಸರ್, ಆದ್ರೂ ಸ್ವಲ್ಪ ಓದ್ಕೊಳ್ಳಿ ಅಂತ ನಾನು ಅವ್ರು ಇವಾಗಲೇ ಬರಕ್ ರೆಡಿ ಆಗೋರು. ಅವರು ನಾನೇ ಬೇಡ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂದ್ರೆ ಆ ಟೈಮು ಸಿಕ್ಕಲ್ಲ ಅದು, ಯಾಕೆ ನಾವಂತೂ ಮುಂದಕ್ಕೆ ಓದ್ಲಿಲ್ಲ, ಓದಿದ್ರೆ ಇದಾಗದೇನು. ಏನೈತೆ ಓದೋ ಟೈಮು ಅಲ್ಲಿವರೆಗೆ ನಿಮ್ಗೆ ಓದ್ಕೊಳ್ಳಿ ಅಂತ ಹೇಳಿದೀನಿ. ಆದ್ರೆ ಈಗಲೂ ಅವ್ರಿಗೆ ಬಹಳ ಆಸಕ್ತಿ ಐತೆ. ಇನ್ನು ತಂತ್ರಜ್ಞಾನಗಳನ್ನ ನಾವು ವ್ಯವಸ್ಥಿತವಾಗಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಈ ಮಾನವ ಶ್ರಮನ ಕಡಿಮೆ ಮಾಡ್ಕೊಳ್ಬಹುದು. ಹೆಚ್ಚು ಜನರಿರೋ ಜಾಗದಲ್ಲಿ ಕೆಲಸಕ್ಕೆ ಜನರುಗಳು ಸಿಗ್ತಾರೆ, ಆದರೆ ಕಡಿಮೆ ಜನ ಇರುವಂತಹ ಒಂದು ಕುಟುಂಬದಲ್ಲಿ ಆದಷ್ಟು ಕಡಿಮೆ ಮಾನವ ಶ್ರಮ ಇರಬೇಕಾದ್ರೆ ಯಂತ್ರಗಳ ಬಳಕೆ ಆಗುತ್ತೆ, ತಂತ್ರಜ್ಞಾನಗಳ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಪ್ರಯತ್ನಗಳು ನಿಮ್ಮ ಒಂದು ಭೂಮಿಯಲ್ಲಿ ನೀವು ಏನೆಲ್ಲ ಮಾಡಿದ್ದೀರಿ, ಏನೆಲ್ಲ ಯಂತ್ರಗಳಿದೆ ಈಗ ಸರ್? ಅದೇ ಅದೇ ನೀವು ಹೇಳಿದ ಕರೆಕ್ಟ್. ಹಾಲು ಕರೆಯೋದಕ್ಕೆ ಯಂತ್ರ ಆಯ್ತು, ಹಾಲು ಕರಿಯೋಕೆ ಯಂತ್ರ ಆಯ್ತು. ಈಗ ಅದಕ್ಕೆ ನಾನಿಲ್ಲ ಅಂದ್ರೆ ಲೇಬರ್ ಕರ್ಕೊಬರಕ್ಕಾಗಲ್ಲ, ಯಾಕಂದ್ರೆ ನಾವು ಕರೆದಂಗೆ ಅವರು ಕರೆಯಲ್ಲ. ಅದರಿಂದ ಅದು ಹಾಲು ಮಿಲ್ಕಿಂಗ್ ಮಿಷಿನ್ ಮಾಡಿಕೊಂಡಿದ್ದೀನಿ. ಈ ಹುಲ್ಲು ವೇಸ್ಟ್ ಆಗಬಾರ್ದು ಅಂತ ಒಂದು ಚಾಪ್ ಕಟ್ರ್ ಮಾಡಿಕೊಂಡಿದ್ದೀನಿ. ಕರೆಕ್ಟಾಗಿ ಎಲ್ಲ ಅದು 1 ಇಂಚಿಗೆ ಕಟ್ ಮಾಡುತ್ತೆ, ಒಂದು ಕಡ್ಡಿನ ಹುಲ್ಲು ವೇಸ್ಟ್ ಆಗಲ್ಲ. ಅಕಸ್ಮಾತ್ ವೇಸ್ಟ್ ಆದ್ರೂ ಅದು ಗೊಬ್ಬರ ಮಾತ್ರ ಕ್ಲೀನ್ ಆಗಿರುತ್ತೆ. ಅದು ವೇಸ್ಟ್ ಅಂತೂ ಆಗಲ್ಲ ಹೇಳಿದ, ಸಾಮಾನ್ಯ ಬಲ್ತಿರ ಕಡ್ಡಿ ಆಗಿ ಅದಕ್ಕೆ ಜಾಸ್ತಿ ಆಗೋದ್ರೆ ವೇಸ್ಟ್ ಮಾಡಿದ್ರು ಮಾಡ್ಬೋದು, ಅದು ಕ್ಲೀನ್ ಆಗಿರುತ್ತೆ. ತಿಪ್ಪೆಗೆ ಹಾಕಿದ್ರೆ ಅದೇ ನಮ್ಮ ಕಸ ಕಡ್ಡಿ ಏನು ಸಿಕ್ಕಲ್ಲ, ಎಲ್ಲ ಪೀಸ್ ಆಗಿರುತ್ತದೆ. ಇನ್ನು ಉಳುಮೆ ಬರ್ತೀನಿ ಅಂತ ಹೇಳಿದ್ರೆ, ಈ ಉಳಕ್ಕೆ ಇವತ್ತು ನಾವು ಬನ್ನಿ ಅಂತ ಹೇಳಿದ್ರೆ ಅವರು ನಾಳೆ ಬರ್ತೀನಿ ನಾಳೆಗೆ ಬರ್ತೀನಿ ಅಂತ ಅವ್ರು ಬರೋಷ್ಟು ಇಲ್ಲಿ ಒಣಗೋಗಿರ್ತದೆ. ಅದಕ್ಕೆ ಏನು ನಾನು ಯೋಚನೆ ಮಾಡಿ ಮಾಡಿ ಒಂದು ಪವರ್ ವೀಡರ್ ತಗೊಂಡಿದ್ದೀನಿ. ಆ ಪವರ್ ನಮ್ಗೆ ಯಾವಾಗ ಬೇಕು ಅವತ್ತು ಉತ್ಕೋಬಹುದು, ನಮ್ಗೆ ಯಾವಾಗ ಫ್ರೀ ಇರ್ತದೆ ಅವಾಗ ಮಾಡ್ಬೋದು. 1 ಪಾತಿನೋ 2 ಪಾತಿನೋ ನಮ್ಮ ಕೈಲಾದಷ್ಟು ಮಾಡ್ಕೋಬಹುದು. ಅದರಿಂದ ಏನು ಮಾಡಿದೆ, ಒಂದು ಪವರ್ ವೀಡರ್ ತಗೊಂಡು ಅದು ತಗೊಂಡ್ಮೇಲೆ ಇರ್ಬೇಕಂದ್ರೆ ಭೂಮಿ ಬಹಳ ಚೆನ್ನಾಗೈತೆ. ಇವಾಗ ಮೊದಲು ಎಷ್ಟೋ ಸಲ ಉಳಕ್ಕಾಗಲ್ಲ, ಉಳೋರು ಬರೋ ನಮ್ಗೆ ಕಳೆ ಔಷಧಿ ಎಲ್ಲ ಹುಡ್ಕೊಳ್ತಾ ಇದ್ವಿ, ಇವಾಗ ಅವೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ಮಾಮೂಲಿ ವ್ಯವಸಾಯನೇ ಮಾಡ್ಕೊಳ್ತೀವಿ, ಕಳೆನಾಶಕದ ಅವಶ್ಯಕತೆನೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಬೇಕಾಗಲ್ಲ ಸರ್. ಆದಷ್ಟು ಹಗುರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯಂತ್ರಗಳನ್ನು ನಾವು ಅಗತ್ಯ ಇರೋ ಕಡೆಗಳೆಲ್ಲ ಬಳಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ. ಒಳ್ಳೆಯದು ಜಗದೀಶ್, ಆರ್ಥಿಕವಾಗಿ ಸಾಕಷ್ಟು ಅನುಕೂಲತೆಗಳಿದೆ ಅಂತ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಮಾತಿನಿಂದ ಸ್ಪಷ್ಟವಾಗಿ ಬಂದಿದೆ. ಇನ್ನಷ್ಟು ಯುವಜನರನ್ನು ಈ ಕೃಷಿಯ ಅಥವಾ ಕೃಷಿ ಸಂಬಂಧಪಟ್ಟ ಈ ರೀತಿ ರೇಷ್ಮೆ ಆಗ್ಬೋದು, ಹೈನುಗಾರಿಕೆ ಆಗ್ಬೋದು, ಕುರಿ ಸಾಕಾಣಿಕೆ ಆಗ್ಬೋದು, ಈ ರೀತಿಯ ಒಂದು ಬೇರೆ ಬೇರೆ ಪ್ರಕಾರಗಳೇನಿದೆ ಅಲ್ಲೆಲ್ಲವನ್ನು ತೊಡಗಿಸ್ಕೊಂಡು ಸಮಗ್ರ ಕೃಷಿಯಲ್ಲಿ ನಾವು ತೊಡಗಿಸ್ಕೊಂಡ್ರೆ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಸಾಧ್ಯ. ಇದಕ್ಕೊಂದು ಉದಾಹರಣೆಯಾಗಿ ನೀವಿದ್ದೀರಿ.